ಎಲ್ಲ ರೈತ ಬಾಂಧವರು ತಿಳ್ಕೊಂಡಿರ್ತಾರೆ. ಆದರೆ ಇದರಲ್ಲಿ ಒಂದು ಯಥೇಚ್ಛವಾದ ಬೆಳೆಯನ್ನು ತಗೋಬಹುದು. ಹಾಗೆ ಇದರ ಒಂದು ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್ ಅಂದರೆ ಏನು, ನಾವು ಆರೋಗ್ಯಕ್ಕೆ ತುಂಬ ಒಂದು ಒಳ್ಳೆ ಒಂದು ಹಣ್ಣು ಆಗಿರುತ್ತೆ ಇದು. ಇದು ಇಂಗ್ಲೀಷಲ್ಲಿ ವಂಡರ್ನಟ್ ಅಂತಲೇ ಹೇಳ್ತೀವಿ ನಾವು. ಯಾಕಂದರೆ ಒಂದು 47% ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದು ಏನು ನಾವು ಇವತ್ತೆಲ್ಲ ಹಾರ್ಟ್ ಅಟ್ಯಾಕ್ ಅಂತ ಕೇಳ್ತಾ ಇದ್ದೀವಿ, 47% ಅನ್ಸ್ಯಾಚುರೇಟೆಡ್ ಅಂದರೆ ಇದು ತುಂಬ ಒಂದು ಒಳ್ಳೆಯ ಕೊಬ್ಬಿನಾಂಶ ಒಂದು ಮನುಷ್ಯನ ದೇಹಕ್ಕೆ 47% ಇರುತ್ತೆ. ಹಾಗೆಯೇ ಪ್ರೋಟೀನ್ 21% ಇರುತ್ತೆ. ಹಾಗೆ ಕಾರ್ಬೋಹೈಡ್ರೇಟ್ಸ್ ನಾವೇನು ಅಂಶ ಸಕ್ಕರೆ ಅಂಶಗಳು ಅಂತ ಹೇಳ್ತೀವಲ್ಲ ಒಳ್ಳೆಯ ಸಕ್ಕರೆ ಅಂಶ, ಅದು 22% ಇರುತ್ತೆ. ಹಂಗಾಗಿ ಇದು ಬಹಳ ಒಂದು ಒಳ್ಳೆಯ ಒಂದು ಹಣ್ಣು ಆಹಾರ ಅಥವಾ ನಮ್ಮ ಮನುಷ್ಯನ ದೇಹಕ್ಕೆ. ಹಾಗೆ ಇದನ್ನು ಬೆಳೆಯುವ ಪ್ರದೇಶಗಳು ಅಂದರೆ ನಾನು ಆಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ, ಹಾಗೆಯೇ ನಮ್ಮ ಪಕ್ಕದ ರಾಜ್ಯ ಕೇರಳ, ಆಮೇಲೆ ಇನ್ನು ನಾವು ಮೇಲಕ್ಕೆ ಹೋದರೆ ಒರಿಸ್ಸಾ, ಪಶ್ಚಿಮ ಬಂಗಾಳ, ಆಮೇಲೆ ಯಥೇಚ್ಛವಾಗಿ ಈಶಾನ್ಯ ರಾಜ್ಯಗಳು ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ, ಇಲ್ಲೆಲ್ಲ ಭಾಳ ಯಥೇಚ್ಛವಾಗಿ ಬೆಳೀತಾರೆ. ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ನಾವು ಮಂಗಳೂರು, ಪುತ್ತೂರು, ದಕ್ಷಿಣ ಕನ್ನಡ ಆಗಿರ್ಬೋದು, ಶಿವಮೊಗ್ಗದ ಭಾಗಗಳಲ್ಲಿ, ಹಾಗೆಯೇ ನಾವು ಇಲ್ಲಿ ಒಣ ಕೃಷಿ ಬೇಸಾಯಕ್ಕೆ ಹೋದರೆ ಕೋಲಾರ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಹಾಗೆಯೇ ಇಲ್ಲೂ ಸಹ ಚಿತ್ರದುರ್ಗ, ಈಗ ಚಳ್ಳಕೆರೆ, ಇಲ್ಲೆಲ್ಲ ಇದು ಭಾಳ ಯಥೇಚ್ಛವಾಗಿ ಬೆಳೆಯುವಂತಹ ಬೆಳೆ ಆಗಿರುತ್ತದೆ. ಆಮೇಲೆ ನಾವು ವಿಶ್ವಮಟ್ಟದಲ್ಲಿ ನೋಡಿದ್ರೆ ಈ ತಾನ್ಝೀನಿಯಾ, ವೆನೆಜುವೆಲಾ, ಬ್ರೆಜಿಲ್ ಇಂಥ ದೇಶಗಳಲ್ಲಿ ಇದನ್ನು ಭಾಳ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ನಮ್ಮ ದೇಶದಲ್ಲಿ 9,00,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಿರ್ತಾರೆ. ಹಾಗೆಯೇ ಇದರ ಉತ್ಪಾದನೆ ಬಂದ್ಬಿಟ್ಟು 6.92 ಲಕ್ಷ ಟನ್, ಇದು ನಮ್ಮ ದೇಶದ ಒಂದು ಉತ್ಪಾದನೆ ಆಗಿರುತ್ತೆ. ಈಗ ತಾವು ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈ ದಕ್ಷಿಣ ಕನ್ನಡ ಮತ್ತು ಪುತ್ತೂರು ಈ ಕಡೆ ಕೆಲವು ಭಾಗಗಳಲ್ಲಿ ಬೆಳೀತಾರೆ ಅಂತ, ಇದಕ್ಕೆ ಯಾವ ರೀತಿಯ ವಾತಾವರಣ, ಎಂಥ ವಾತಾವರಣ ಬೇಕು ಅಂದರೆ ತಾಪಮಾನ ಎಷ್ಟಿದ್ರೆ ಅನುಕೂಲ, ಮತ್ತು ವಾತಾವರಣ ಅದಕ್ಕೆ ನೀರು ಯಾವ ಪ್ರಮಾಣದಲ್ಲಿ ಇರಬೇಕಾಗುತ್ತೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ? ಖಂಡಿತವಾಗ್ಲೂ, ಇದಂತೂ ಒಳ್ಳೆಯ ಪ್ರಶ್ನೆ. ಇದರ ಹವಾಮಾನಕ್ಕೆ ಬಂದರೆ ಇದೊಂದು 15-35 ಡಿಗ್ರಿ, ಇದಕ್ಕೆ ಒಂದು ಭಾಳ ಸೂಕ್ತವಾಗಿ ಹೊಂದ್ಕೊಳ್ಳುತ್ತೆ. ಅದರ ನಂತರ ಆದರೆ 45 ಡಿಗ್ರಿ ತಾಪಮಾನವರೆಗೂ ಆರಾಮಾಗಿ ಇದೊಂದು ಬೆಳೆಯುವಂತಹ ಬೆಳೆ. ಹಾಗಾಗಿರೋದ್ರಿಂದ ಇದು ಕಡಿಮೆ ತಾಪಮಾನಕ್ಕೆ ಇದನ್ನು ಹೊಂದ್ಕೊಳ್ಳಲ್ಲ. ಎಲ್ಲಿ ಯಥೇಚ್ಛವಾಗಿ ತಾಪಮಾನ ಇರುತ್ತೆ, ಯಥೇಚ್ಛವಾಗಿ ಆರ್ದ್ರತೆ, ನಾವೇನು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವೋ, ಅಲ್ಲೂ ಸಹ ಇದೊಂದು ಯಥೇಚ್ಛವಾಗಿ ಬೆಳಿಬೋದಾಗಿರುತ್ತೆ. ಹಾಗೆಯೇ ರಸಸಾರ, ಮಣ್ಣಿನ ರಸಸಾರ ಬಂದ್ಬಿಟ್ಟು, ಯಾಕಂದರೆ ಇದು ನಮ್ಮ ದೇಶಕ್ಕೆ, ನಾನು ಹೇಳಿದೆ ನಿಮ್ಗೆ ಆವಾಗಲೇ, ಪೋರ್ಚುಗೀಸರು 16ನೇ ಶತಮಾನದಲ್ಲಿ ತಂದುಕೊಟ್ಟಿದ್ದು. ಅವತ್ತು ಇದನ್ನು ಕೇವಲ ಮಣ್ಣಿನ ಸವಳತೆಯನ್ನು ಉಪಯೋಗಿಸೋಕ್ಕೆ ಮಾತ್ರ ಒಂದು ಸಮುದ್ರ ತೀರದಲ್ಲಿ ಬೆಳೀತಾ ಇದ್ರು. ಹಂಗಾಗಿ ಮಣ್ಣಿನ ಒಂದು ನಾವು ಗುಣಮಟ್ಟ ನೋಡ್ಕೋಬೇಕು ಅಂದರೆ ರಸಸಾರ ಕಡಿಮೆ ಇದ್ದರೂ ಪರವಾಗಿಲ್ಲ, ಒಂದು ಒಳ್ಳೆ ಬೆಳೆಯನ್ನು ಬೆಳಿಬೋದಾಗುತ್ತೆ. ಆರ್ದ್ರತೆ ಹಾಗೂ ತಾಪಮಾನ ಒಂದು 45 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದು ತಡ್ಕೊಳ್ಳೋವಂಥ ಶಕ್ತಿ ಇರುತ್ತೆ. ಎಲ್ಲಿ ಕಡಿಮೆ ಮಳೆ ಇರುತ್ತೆ, ಎಲ್ಲಿ ಕಡಿಮೆ ಚಳಿ ಆ ಥರ ಪ್ರದೇಶಗಳಿರುತ್ತೆ, ಅಲ್ಲಿ ಒಂದು ಯಥೇಚ್ಛವಾಗಿ ಇದು ಒಂದು ಗುಣಮಟ್ಟದ ಒಂದು ಗೇರು ಬೆಳೆಯನ್ನು ನಾವು ಬೆಳಿಬೋದಾಗಿರುತ್ತದೆ. ಈಗ ತಾವು ಹೇಳೋ ಪ್ರಕಾರ ಚಿತ್ರದುರ್ಗ, ದಾವಣಗೆರೆ, ಈಗ ಹಿರಿಯೂರು ಇರ್ಬೋದು, ಚಳ್ಳಕೆರೆ ಇರ್ಬೋದು, ಮೊಳಕಾಲ್ಮೂರು ಇರ್ಬೋದು, ಮತ್ತು ದಾವಣಗೆರೆ ಜಿಲ್ಲೆ ಜಗಳೂರು, ಚನ್ನಗಿರಿ, ಈ ಕಡೆ ಎಲ್ಲ ಒಳ್ಳೆಯ ವಾತಾವರಣ ಇದೆ ಅಂತ ನಾವು ಹೇಳ್ಬೋದು. ಅಂದರೆ ಈ ಗೋಡಂಬಿ ಬೆಳೀಲಿಕ್ಕೆ, ಇನ್ನು ಗೋಡಂಬಿ ಬೆಳಿಬೇಕಂತ ಮನಸ್ಸು ಮಾಡಿದರೆ ಯಾವ್ಯಾವ ತಳಿಗಳು ನಮ್ಮ ರೈತರಿಗೆ ಲಭ್ಯವಿವೆ, ಈ ಭಾಗದಲ್ಲಿ ಯಾವ ತಳಿಗಳು ಬೆಳೆದರೆ ಸೂಕ್ತ, ಅದರ ಬಗ್ಗೆ ಹೇಳಿ. ನಾನು ಹೇಳ್ದಂಗೆ ಇದು ಒಂದು ಖುಷ್ಕಿ ಬೇಸಾಯ ಅಥವಾ ಒಣ ಕೃಷಿ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾದಂಥ ಬೆಳೆ ಆಗಿರುತ್ತೆ ಇದು. ನಾವು ಅದೇ ರೀತಿ ತಳಿಗಳ ವಿಷಯಕ್ಕೆ ಬಂದರೆ, ನಾವು ಏನು ಗೇರು ನಿರ್ದೇಶನಾಲಯ ಪುತ್ತೂರು ದಕ್ಷಿಣ ಕನ್ನಡದಲ್ಲಿ ಇದೆಯಲ್ಲ, ಅದು ಒಂದು ನಮ್ಮದೊಂದು ಭಾಳ ಉನ್ನತ ಮಟ್ಟದ ಒಂದು ಸೈಂಟಿಫಿಕ್ ಆರ್ಗನೈಸೇಷನ್ ಅದು. ಅಲ್ಲಿಂದ ಸುಮಾರು ತಳಿಗಳು ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದಂಥ, ಮೋಸ್ಟ್ ನಾವೇನು ಪ್ರಾಮಿಸಿಂಗ್ ಅಂದರೆ ಒಂದು ಅತ್ಯಂತ ಸೂಕ್ತವಾದ ತಳಿಗಳನ್ನು ಆ ಗೇರು ನಿರ್ದೇಶನಾಲಯ ಪುತ್ತೂರಿಂದ ಬಿಡುಗಡೆಗೊಳಿಸಿರುತ್ತಾರೆ. ಅಂಥ ತಳಿಗಳನ್ನ ನೋಡ್ಕೊಂಬಂದರೆ ಉಲ್ಲಾಳ ಸೀರೀಸ್ ಅಂತಲೇ ಇದ್ದಾವೆ. ಅದು ಉಲ್ಲಾಳ 1 ಇರ್ಬೋದು, ಉಲ್ಲಾಳ 2 ಇರ್ಬೋದು, ಉಲ್ಲಾಳ 3, ಉಲ್ಲಾಳ 4, ಉಲ್ಲಾಳ 5. ಹಾಗೆಯೇ ನಾವು ಇಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಧ್ಯದಲ್ಲಿ ಬರುವಂಥ ಚಿಂತಾಮಣಿಯಲ್ಲೂ ಸಹ ಒಂದೆರಡು ತಳಿಗಳನ್ನು ಬಿಡುಗಡೆಗೊಳಿಸಿರುತ್ತಾರೆ, ಚಿಂತಾಮಣಿ 1, ಚಿಂತಾಮಣಿ 2. ಹಾಗೆಯೇ ನಾವು ಇಲ್ಲಿ ನಮ್ಮ ಚಿತ್ರದುರ್ಗ ಆಗಿರ್ಬೋದು, ಈ ಡ್ರೈ ರೀಜನ್ಸ್ ಒಂದು ಒಣ ಬೇಸಾಯಕ್ಕೆ ಉಲ್ಲಾಳ 2 ಅಥವಾ ಉಲ್ಲಾಳ 4, ಹಾಗೆಯೇ ಚಿಂತಾಮಣಿ 2, ಈ ತಳಿಗಳು ಅತ್ಯಂತ ಸೂಕ್ತವಾಗಿ ಇಲ್ಲಿ ತಮ್ಮ ಆರೋಗ್ಯ ಒಂದು ಕಾಪಾಡಿಕೊಂಡು ಒಂದು ಗುಣಮಟ್ಟವಾದಂಥ ಒಂದು ಬೆಳೆಗಳನ್ನು ಬೆಳೆಯಲು ಅತ್ಯಂತ ಸೂಕ್ತವಾಗಿರುತ್ತೆ ಈ ತಳಿಗಳು. ಈಗ ತಾವು ಹೇಳ್ದಂಗೆ ಈ ಗೇರು ಅಥವಾ ಗೋಡಂಬಿ ಬೇಸಾಯ ಮಾಡಬೇಕಂದ್ರೆ ಈಗ ಹೊಸದಾಗಿ ಪ್ರಾರಂಭ ಮಾಡಬೇಕಾಗತ್ತೆ, ಈ ಭಾಗದವರು ಆ ಸಸಿಗಳು ಹೇಗೆ ಸಿಗ್ತವೆ, ಸಸಿನ ನಾಟಿ ಮಾಡೋದು ಯಾವ ರೀತಿ ಮಾಡಬೇಕಾಗತ್ತೆ, ಅಂದರೆ ಯಾವ ಒಂದು ವಿಧಾನದಲ್ಲಿ ಇವುಗಳನ್ನ ನಾಟಿ ಮಾಡಿದ್ರೆ ಚೆನ್ನಾಗಿ ಫಸಲು ಬರುತ್ತೆ ಅನ್ನೋದು. ಖಂಡಿತವಾಗ್ಲು, ಯಾಕಂದ್ರೆ ಇದು ಒಂದು ಪೆರಿನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು, ಬಹುವಾರ್ಷಿಕ ಬೆಳೆ. ಇದು ಒಂದು ಹತ್ತತ್ರ ಒಂದು 50-60 ವರ್ಷಗಳ ಕಾಲ ಒಂದೇ ಭೂಮಿಯಲ್ಲಿ ಒಂದೇ ಜಮೀನಿನಲ್ಲಿ ಉಳಿತಿರುತ್ತೆ. ಹಾಗಾಗಿ ಸಸಿಗಳ ಆಯ್ಕೆ ಹಾಗೂ ಸಸಿಗಳ ಬೆಳೆಸುವ ವಿಧಾನ ಅತ್ಯಂತ ಒಂದು ಇಂಪಾರ್ಟೆಂಟ್ ಘಟ್ಟ, ಮಹತ್ವದ ಘಟ್ಟ ಅಂತಲೇ ಹೇಳಬೇಕಾಗುತ್ತೆ. ನಾವು ಏನು ಹಳೆ ನಾನು ಹೇಳ್ದಂಗೆ 19ನೇ ಶತಮಾನದಲ್ಲಿ ಇದು ನಮಗೆ ಗೊತ್ತಿದ್ರೂ ಸಹ, ಯಾಕಂದರೆ ಅವಾಗ ಬೀಜದಿಂದ ಸಸಿಗಳನ್ನ ಬೆಳೆಯೋರು, ಅದು ತುಂಬ ಒಂದು ಆ ಕಡೆ ಈ ಕಡೆ ಅಂದರೆ ಇಳುವರಿ ಕಡಿಮೆ ಆಗೋದು, ರೋಗ ರುಜಿನಗಳಿಗೆ ಭಾಳ ಒಂದು ಇದಾಗೋದು, ಆ ಥರ ಇದ್ದಿದ್ದರಿಂದ ಈ ಗೇರು ನಿರ್ದೇಶನಾಲಯ ಆಗಿರ್ಬೋದು ಪುತ್ತೂರಲ್ಲಿರೋದು, ಹಾಗೆ ತುಂಬ ಒಂದು ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅವರು ಒಂದು ಇದರ ಸಸಿಗಳ ಬೆಳೆಸುವ ವಿಧಾನ ಅದು ಅಂದರೆ ನಾವು ಕಸಿ ಮಾಡೋದು, ವೀನಿಯರ್ ಗ್ರಾಫ್ಟಿಂಗ್ ಅಥವಾ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ ಕಸಿ ಮಾಡೋದು, ಅದು ಅತ್ಯಂತ ಸೂಕ್ತವಾದಂಥ ಒಂದು ವಿಧಾನ ಈ ಗೇರು ಸಸಿಗಳನ್ನ ಬೆಳೆಸೋದಕ್ಕೆ. ಅದು ನಿಮಗೆಲ್ಲ ಗೊತ್ತಿರುವ ಹಂಗೇನೆ ನಾವು ರೂಟ್ ಸ್ಟಾಕ್ ಅಂತ ಒಂದಿರುತ್ತೆ, ಸಯಾನ್ ಅಂತ ಒಂದಿರುತ್ತೆ. ರೂಟ್ ಸ್ಟಾಕ್ ಆದರೆ ಬೀಜದಿಂದ ಬೆಳೆದಿರುತ್ತೆ, ಅದರ ಒಂದು ಏಜ್ ಬಂದ್ಬಿಟ್ಟು ಹತ್ತತ್ರ 1 ತಿಂಗಳ ಆಗಿರಬೇಕಾಗಿರುತ್ತದೆ ರೂಟ್ ಸ್ಟಾಕಿಗೆ. ಸಯಾನ್ಗಾದರೆ ಅದೇ ಒಂದು 2-3 ಅಂದರೆ ಮೇಲ್ಭಾಗ, ಸಯಾನ್ ಅಂದರೆ ಒಂದು 2-3 ತಿಂಗಳು ಈ ಆಲ್ರೆಡಿ ಒಂದು ಮರದಲ್ಲಿರುವ ಒಂದು ಉತ್ಕೃಷ್ಟವಾದ ಒಂದು ಪೆನ್ಸಿಲ್ ಥಿಕ್ನೆಸ್ ಅಂತಲೇ ಹೇಳ್ತೀವಿ ನಾವು ಅದನ್ನು. ಅಂಥ ಒಂದು ಸಯಾನ್ನ ಆಯ್ಕೆ ಮಾಡಿಕೊಂಡು ಈ ರೂಟ್ ಸ್ಟಾಕ್ಗೆ ಒಂದು ಅದ್ರ ಮೇಲೆ ಒಂದು ಸ್ಲೈಟ್ ಕಟ್ ಕೊಟ್ಕೊಂಡು ಅಂದರೆ ಒಂದು ತಿರುಳು ತಗೊಂಡಂಗೆ ಅದು ಕಟ್ ಮಾಡಿ ಅದೇ ನಾವು ಸಯಾನಲ್ಲಿ ಒಂದು ವಿ ಶೇಪ್ ಅಂತ ಹೇಳ್ತೀವಿ, ಆ ಕಟ್ನ ತೊಗೊಂಡು ಆಮೇಲೆ ನಾವು ಪಾಲಿಥೀನ್ ಸ್ಟ್ರಿಪ್ಸಲ್ಲಿ ಅಂದರೆ ಪ್ಲಾಸ್ಟಿಕ್ ಕವರ್ಸಲ್ಲಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಈ ಸೂಕ್ತ ಇದು ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಕಸಿ ಮಾಡೋದಕ್ಕೆ ಅತ್ಯಂತ ಮಹತ್ವವಾದ ತಿಂಗಳುಗಳು ಅಂದರೆ ಮಾರ್ಚಿಂದ ಸೆಪ್ಟೆಂಬರ್ ಆಗಿರುತ್ತೆ. ಯಾಕಂದರೆ ಆವಾಗ ನಮಗೆ ಆರ್ದ್ರತೆ ಚೆನ್ನಾಗಿರುತ್ತೆ, ತಾಪಮಾನ ಚೆನ್ನಾಗಿರುತ್ತೆ. ಈ ನಾವೇನು ಇದನ್ನು ಕಸಿಗಳ ಒಂದು ಸಕ್ಸಸ್ ಗ್ರಾಫ್ಟ್ ಯೂನಿಯನ್ ಅಂತ ಹೇಳ್ತೀವಿ, ಅದು ಈ ಮಾರ್ಚಿಂದ ಸೆಪ್ಟೆಂಬರ್ವರೆಗೂ ಭಾಳ ಒಂದು 80-90% 90%-ರಷ್ಟು ನಾವು ಏನೇ ಕಸಿ ಮಾಡಿದ್ರು ಈ ತಿಂಗಳುಗಳಲ್ಲಿ ಇದೆಲ್ಲ ಸಕ್ಸಸ್ ಆಗ್ತವೆ. ಹಂಗಾಗಿ ನಾವು ಈ ಕಸಿ ಮಾಡಿದ್ದು 1 ತಿಂಗಳಲ್ಲಿ ಒಂದು ಸಕ್ಸಸ್ ಆದರೆ ಅದನ್ನು ಒಂದು 5-6 ತಿಂಗಳುಗಳ ಕಾಲ ಚೆನ್ನಾಗಿ ಅದಕ್ಕೆ ಪೋಷಣೆ ಕೊಟ್ಟು 5-6 ತಿಂಗಳುಗಳ ಕಾಲದ ನಂತರ ಆ ಸಸಿಗಳನ್ನ ಒಂದು ನಮ್ದು ಏನು ಜಮೀನು ಅಥವಾ ಭೂಮಿಲಿದೆ ಮೇನ್ ಫೀಲ್ಡಲ್ಲಿ ಹಾಕ್ಕೊಂಡ್ರೆ ಇದೊಂದು ಒಳ್ಳೆ ಇಳುವರಿ ಕೊಡಬೇಕಾಗುತ್ತದೆ. ನಾವು ಬೇರೆ ತೋಟಗಾರಿಕೆ ಬೆಳೆಗಳೆಲ್ಲ ನೋಡಿರ್ತೀವಿ, ಆಮೇಲೆ ಈ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಮಾವು ಇರ್ಬೋದು, ಈ ಥರ ಅನೇಕ ತೋಟಗಳಲ್ಲಿ ನಾವು ನೋಡಿರ್ತೀವಿ. ಒಂದು ಎಕರೆಗೆ ಇಂತಿಷ್ಟು ಸಸಿಗಳು ಅಂತ ಮಾಡ್ತಾರೆ, ಆಮೇಲೆ ಪ್ರತಿಯೊಂದು ಸಸಿ ಅಂದರೆ ಗಿಡದಿಂದ ಗಿಡಕ್ಕೆ ಇಷ್ಟು ಅಥವಾ ಸಾಲಿನಿಂದ ಸಾಲಿಗೆ ಇಷ್ಟಿರಬೇಕು ಅಂತ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ. ಈ ಒಂದು ಗೋಡಂಬಿ ಅಥವಾ ಗೇರು ಗಿಡಗಳನ್ನು ನೆಡಬೇಕಾದ್ರೆ ಅದರ ಒಂದು ಅಂದರೆ ನಾವೇನು ಸಾಂದ್ರತೆ ಅಂತ ಏನು ಹೇಳ್ತೀವಲ್ಲ ಅದು ಎಷ್ಟಿರಬೇಕಾಗತ್ತೆ? ಖಂಡಿತವಾಗ್ಲೂ ನಾನು ಹೇಳ್ದಂಗೆ ಇದು ಯಾಕಂದರೆ ಇದು ಬಹುವಾರ್ಷಿಕ ಬೆಳೆ ಗೇರು ಅಥವಾ ಗೋಡಂಬಿ ಅನ್ನೋದು, ಇದರ ಒಂದು ನಾವು ಸಸಿ ನೆಡುವ ಕ್ರಮ ಆಗಿರ್ಬೋದು, ಇದರ ಸಾಂದ್ರತೆ ಅಂದರೆ ಅಂತರಗಳು ಎಷ್ಟಿರಬೇಕು ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ನಾವು ಇದರಲ್ಲಿ 2 ವಿಧಾನಗಳನ್ನ ಅನುಸರಿಸ್ತೀವಿ ಗೇರಲ್ಲಿ ಮುಖ್ಯವಾಗಿ, ಒಂದು ಅತಿ ಸಾಂದ್ರ ಬೇಸಾಯ ಹಾಗೂ ಸಾಂದ್ರ ಬೇಸಾಯ. ಈಗ ಸಾಂದ್ರ ಬೇಸಾಯದಲ್ಲಿ ನಾವು ಈಗ ನಾವು ಕನ್ವೆನ್ಷನಲ್ ಮೆಥಡ್ ಅಂದರೆ ನಾವು ಈಗೇನು ರೈತರ ಮಟ್ಟದಲ್ಲಿ ಅವರು ಆಗ್ತಾ ಇರ್ತಾರೆ, ಒಂದು 8 ಮೀಟರ್ ಆಗಿರ್ಬೋದು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 8 ಮೀಟರ್ ಅಂತರನ ಕೊಡ್ತಾ ಇರ್ತಾರೆ, ಹಾಗೆ 10 ಮೀಟರು ಸಹ ಕೊಡ್ತಾರೆ. ಈಗ ಅತಿ ಸಾಂದ್ರದಲ್ಲಿ ಬಂದರೆ ನಮಗೆ ಇದರ ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ ಇದು ಬಹಳಷ್ಟು ನಮಗೆ ಒಳ್ಳೆಯ ಆದಾಯ ಅನ್ನು ತಂದುಕೊಡುತ್ತೆ, ಹಾಗೆ ಇಳುವರಿ ಸಹ ಹೆಚ್ಚಿಗೆ ಕೊಡುತ್ತೆ. ಆದ್ದರಿಂದ ನಾವು ಇಂಥ ಸೂಕ್ತವಾಗಿ ಇದಕ್ಕೆ ಅಂತಲೇ ಸಾಂದ್ರ ಬೇಸಾಯ ಹಾಗೂ ಅತಿ ಸಾಂದ್ರ ಬೇಸಾಯಕ್ಕೆ ಇದಕ್ಕೆ ತಕ್ಕವಾಗಿರುವ ಒಂದು ತಳಿ ಅಷ್ಟು ತಳಿಗಳಿದ್ದಾವೆ. ನಾವು ಅದಕ್ಕೆ ಬಂದರೆ ನಾನು ಹೇಳ್ದಂಗೆ 8x8 ಮೀಟರ್ ಆಗಲಿ 10x10 ಮೀಟರ್ ಆಗಲಿ ಅದು ಒಂದು ಟ್ರೆಡಿಷ್ನಲ್ ಮೆಥಡ್. ಅದೇ ನಾವು ಸಾಂದ್ರ ಬೇಸಾಯ ಅತಿ ಸಾಂದ್ರ ಬೇಸಾಯದಲ್ಲಿ 5x5 ಮೀಟರ್ ಆಗಿರ್ಬೋದು ಅಥವಾ 2.5x2.5 ಮೀಟರ್ ಅಂದರೆ ಒಂದು ಗಿಡದಿಂದ 2.5 ಹಾಗೆ ಅದರ ಮಧ್ಯೆ 2.5 ಮೀಟರ್ ಇದು ಸಹ ಅತಿ ಸಾಂದ್ರ ಬೇಸಾಯದಲ್ಲಿ ಮಾಡ್ಬೋದು. 1 ಎಕರೆಗೆ ಏನಿಲ್ಲ ಅಂದರೂ 2.5 ಮೀಟರ್ ಅಂತರದಲ್ಲಿ ನಾವು ಕೂರಿಸಿದ್ರೆ 640 ಸಸಿಗಳನ್ನ 1 ಎಕರೆ ಪ್ರದೇಶದಲ್ಲಿ ಗೇರನ್ನು ಬೆಳಿಬೋದಾಗುತ್ತೆ. ಇದಕ್ಕೆ ಒಂದು ನಾನು ಹೇಳ್ದಂಗೆ ನಮ್ಮ ಏನು ಉಲ್ಲಾಳ್ 2 ಅಥವಾ ಉಲ್ಲಾಳ್ 3 ಚಿಂತಾಮಣಿ 2 ಎಲ್ಲ ಇದೆ, ಇವುಗಳು ಬಹಳ ಒಂದು ಅಲ್ಟ್ರಾ ಹೈ ಡೆನ್ಸಿಟಿ ಅಂದರೆ ಅತಿ ಸಾಂದ್ರ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿರ್ತವೆ. ಅದೇ ನಾವು ಸಾಂದ್ರ ಬೇಸಾಯಕ್ಕೆ ಬಂದರೆ ನಾವು 7.5x7.5 ಮೀಟರ್ ಅದರಲ್ಲಿ ಬಂದರೆ ನಾವು 1 ಎಕರೆಗೆ ಏನಿಲ್ಲ ಅಂದರೂ 70 ಗಿಡನ ಹಾಕ್ಬೋದಾಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಒಂದಷ್ಟು ತಳಿಗಳು ಅತ್ಯಂತ ಸೂಕ್ತವಾಗಿರ್ತವೆ. ಅವು ಏನಿಲ್ಲ ಅಂದರೂ ನಮ್ಮ ಕೇರಳ ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿರುವಂಥ ತಳಿಗಳು ಅದು ಸಹ ಈ ಸಾಂದ್ರ ಬೇಸಾಯಕ್ಕೆ ಒಪ್ಕೋತವೆ. ಅಂದರೆ ನಮ್ಮ ತಳಿಗಳಾದಂಥ ಅಣ್ಣಕ್ಕಯಂ ಆಗಿರ್ಬೋದು, ದನ ಆಗಿರ್ಬೋದು, ವೃದ್ಧಾಚಲಂ ಇದು ತಮಿಳ್ನಾಡು ಕೃಷಿ ವಿಶ್ವವಿದ್ಯಾಲಯ ಇದರಿಂದ ಬಿಡುಗಡೆಗೊಂಡಿರ್ತದೆ, ಇವೆಲ್ಲ ಸಾಂದ್ರ ಬೇಸಾಯಕ್ಕೆ ಒಪ್ಕೊತವೆ. ಇದರ ಮೇಯ್ನ್ ಏನು ನಾವೊಂದು ಮುಖ್ಯ ಉದ್ದೇಶ ಅಂದರೆ ಇದರ ನಮ್ದೊಂದು ಉತ್ಪಾದಕತೆಯನ್ನು ನಾವು 2.5 meters ಅಥವಾ ಹಾಗೆ 3x3 ಅಥವಾ 4x4 meters ಕೊಟ್ಕೊಂಡು ಹೋದರೆ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದಾಗುತ್ತೆ. ಈಗ ನಾವು ಯಾವುದೇ ಒಂದು ತೋಟಗಾರಿಕೆ ಬೆಳೆ ಅಥವಾ ಹಣ್ಣಿನ ಬೆಳೆಗಳಲ್ಲಿ ನಾವೇನು ಮಾಡ್ತೇವೆ ಅಂದರೆ ಒಂದು ಫಸಲು ಬಂದಾದಮೇಲೆ ಒಂದು ನಿರ್ವಹಣೆ ಅಂತ ಮಾಡ್ತೀವಿ. ಅದಕ್ಕೆ ಗೊಬ್ಬರ ಕೊಡೋದಿರ್ಬೋದು ಅಥವಾ ಏನು ಪ್ರೂನಿಂಗ್ ಅಂತ ಏನೋ ಮಾಡ್ತಿರ್ತಾರೆ ಗಿಡಗಳಿಗೆ, ಮಾವಿನ ಗಿಡಗಳಾದರೆ ಪ್ರೂನಿಂಗ್ ಮಾಡ್ತಿರ್ತಾರೆ. ಈ ಥರ ಒಂದು ನಿರ್ವಹಣೆ ಕ್ರಮಗಳನ್ನು ನಾವು ಅನುಸರಿಸಿರ್ತೇವೆ. ಗೋಡಂಬಿಯಲ್ಲಿ ಈಗ ಒಂದು ವೇಳೆ ಇಳುವರಿ ಆದಮೇಲೆ ಗಿಡಗಳ ಮತ್ತೆ ಮುಂದಿನ ವರ್ಷಕ್ಕೆ ನಾವು ಇದು ಮಾಡಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಇದರಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಅತ್ಯಂತ ಮಹತ್ವವಾದದ್ದು. ಇದು ಏನಿಲ್ಲ ಅಂದರೂ ನಾವು ಮೊದಲನೇ ವರ್ಷದಿಂದನೇ ನಾವು ಸಸಿಗಳನ್ನ, ನಾವು ಏನು ಕಸಿ ಸಸಿಗಳನ್ನ ನಾಟಿ ಮಾಡಿದ ತಕ್ಷಣ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಮಾಡಲೇಬೇಕಾಗಿರ್ತದೆ. ಆದ ಕಾರಣ ನಾವು ಏನು ಗಿಡದ ಕಾಂಡ ಅಂದರೆ ನಾವೇನು ಸಸಿ ಕೊಟ್ಟಿರ್ತೀವೋ ಅದರ ಕಾಂಡದಿಂದ 0.75 ಅಂದರೆ 0.75 meters ದೂರದಲ್ಲಿ ಮೊದಲನೇ ವರ್ಷ ಪೋಷಕಾಂಶಗಳನ್ನು ನೀಡಬೇಕಾಗಿರುತ್ತೆ. ಅದು ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಮಣ್ಣಿನ ಟೆಸ್ಟ್ ಅಂದರೆ ಸಾಯಿಲ್ ಟೆಸ್ಟ್ ಮಾಡದೇ ಇದ್ದಲ್ಲಿ ನಾವು ಅದನ್ನು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ನಾವು ಹೇಳಕ್ಕೆ ಬರಲ್ಲ. ಆದ ಕಾರಣದಿಂದ ರೈತ ಬಾಂಧವರೆಲ್ಲರೂ ಮೊದಲು ತಮ್ಮ ಜಮೀನಿನ ತಾಕುಗಳನ್ನು ಫಸ್ಟು ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇಟ್ಕೊಂಡ್ರೆ ನಾವು ಅದರ ಮೇಲೆ ಒಂದು ಶಿಫಾರಸು ರಾಸಾಯನಿಕ ಗೊಬ್ಬರಗಳನ್ನ ಹೇಳ್ಬೋದಾಗುತ್ತೆ. ಅದೇ ರೀತಿ ನಾನು ಹೇಳ್ದಂಗೆ ಮೊದಲನೇ ವರ್ಷ 330 grams ಯೂರಿಯಾ ಹಾಕ್ಬೋದು, ಹಾಗೆಯೇ ರಂಜಕ ಅಂದರೆ ಫಾಸ್ಫರಸ್ ಒಂದು 125 grams, ಹಾಗೆಯೇ ಒಂದು ಪೊಟ್ಯಾಶ್ ಅದೊಂದು 40 grams ಮೊದಲನೇ ವರ್ಷದಲ್ಲಿ ಕೊಡಬೇಕಾಗುತ್ತೆ. ಹಾಗೆಯೇ ಇದು 2 ವರ್ಷ 3 ವರ್ಷ ಹಾಗೆ 4ನೇ ವರ್ಷ ಆಮೇಲೆ ಪ್ರಾಯಕ್ಕೆ ಬಂದಾದಮೇಲೆ ಅಂದರೆ 5 ವರ್ಷದಿಂದ ಅಂದರೆ ಒಂದು ನಾವು ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಬೋದಾಗುತ್ತೆ. ಆವಾಗ 5ನೇ ವರ್ಷದಿಂದ ಅಂದರೆ 1.5 kg ಯೂರಿಯಾ ಆಗ್ಬೋದು, ಹಾಗೆಯೇ 1/2 kg ಫಾಸ್ಫರಸ್ ಆಗಿರ್ಬೋದು, ಹಾಗೆಯೇ ಒಂದು 1/2 kg ಅಷ್ಟು ಪೊಟ್ಯಾಶ್. ಇಷ್ಟು ನಿಮ್ಮ ಸಾಯಿಲ್ ಟೆಸ್ಟ್ ಆದಮೇಲೆ ಒಂದು ನಾವು ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡ್ಬೋದಾಗಿರುತ್ತೆ. ಹಾಗೆಯೇ ನೀವು ಇನ್ನೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಅಂದರೆ ಪ್ರೂನಿಂಗ್, ಯಾಕಂದರೆ ಇದು ಬಹುವಾರ್ಷಿಕ ಬೆಳೆಗಳು ಸವರುವಿಕೆ ಅಂತ ಹೇಳ್ತೀವಿ ನಾವು. ಈ ಸವರುವಿಕೆ ಇದು ನಾವು ಬಹುವಾರ್ಷಿಕ ಬೆಳೆಯಿಂದ ಆದಷ್ಟು ಜಾಗೃತೆಯಿಂದ ಇದನ್ನು ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನಾವು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಲೈಟ್ ಪೆನಿಟ್ರೇಷನ್ ಈ ನೆರಳು ಜಾಸ್ತಿ ಹಪ್ತಾ ಇರುತ್ತೆ ಇನ್ನೊಂದು ಗಿಡಕ್ಕೆ. ಅದು ಈ ಗೊಂಚಲುಗಳಾಗಿರ್ಬೋದು ಅದರ ಟೊಂಗೆಗಳಾಗಿರ್ಬೋದು ರೆಂಬೆಗಳು ಅದು ಇದಕ್ಕೆ ಉಜ್ತಾ ಇರ್ತವೆ. ಆದ ಕಾರಣದಿಂದ ಅದನ್ನು ಸವರುವಿಕೆ ಅಂದರೆ ಇದು ಯಾವಾಗಲೂ ನಾವು ಆಗಸ್ಟಲ್ಲಿ ಮಾಡ್ತೀವಿ. ಮಳೆ ನಿಂತಾದಮೇಲೆ ಆಗಸ್ಟಲ್ಲಿ ಸವರುವಿಕೆಯನ್ನು ಗೋಡಂಬಿಲಿ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶಗಳು ಅಂದರೆ ಒಂದು ಲೈಟ್ ಒಂದು ಸೂರ್ಯನ ಕಿರಣಗಳು ಕ್ಲೀನಾಗಿ ಒಂದು ಕಾಂಡದವರೆಗೂ ಬೀಳುತ್ತೆ, ಆದ್ದರಿಂದ ಯಾವ ರೋಗ ರುಜಿನಗಳು ಬರಲ್ಲ. ಹಾಗೆಯೇ ಒಂದು ಲ್ಯಾಟ್ರಲ್ಸ್ ಅಡ್ಡವಾಗಿ ಬೆಳೆಯುವಂಥ ಬ್ರಾಂಚಸ್ ಅದರಿಂದನೇ ನಮಗೆ ಹಣ್ಣು ಕಟ್ಟೋದಾಗಿರ್ಬೋದು ಕಾಯಿ ಕಟ್ಟೋದಾಗಿರ್ಬೋದು ಹೂವು ಬಿಡೋದಾಗಿರ್ಬೋದು ಇದರದ್ದು ಎಲ್ಲ ಒಂದು ಉಪದೇಶಗಳು ಇದರಿಂದ ಸೂಕ್ತವಾಗಿ ಕಡಿತವೆ. ಆದ ಕಾರಣದಿಂದ ಹಾಗೆಯೇ ಇದು ನಾವು ಏನು ಇದರಲ್ಲಿ ಕಾಯಿ ಅಂತ ಹೇಳ್ತೀವಲ್ಲ ಗೋಡಂಬಿ ಗೋಡಂಬಿ ಅಥವಾ ಅದರ ಸೀಡ್ ಅಂತಲೂ ಹೇಳ್ತೀವಿ ಇದರ ಸಹ ಒಂದು ಇಳುವರಿನೂ ಯಥೇಚ್ಛವಾಗಿ ಪಡಿಬೋದಾಗುತ್ತೆ. ನಾವು ಈ ಸವರುವಿಕೆಯನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಏನು ನಾವು ಒಂದು 3 ವರ್ಷ ಆದಮೇಲೆ ಆಗಸ್ಟ್ ತಿಂಗಳಲ್ಲಿ 5ನೇ ದರ್ಜೆಯ ಒಂದು ಬ್ರಾಂಚಸ್ ಅಂದರೆ ರೆಂಬೆಗಳನ್ನ 25% ಅಷ್ಟು 5ನೇ ದರ್ಜೆಯ ಬ್ರಾಂಚಸ್ಗಳನ್ನ ಕಡಿತಾ ಹೋಗಬೇಕಾಗತ್ತೆ ಎಲ್ಲೂ ಇದಕ್ಕೆ ಡ್ಯಾಮೇಜ್ಗಳಾಗ್ದಂಗೆ. ಈ ಥರನೇ ಮಾಡ್ಕೊಂಬಂದರೆ ಒಂದು ನಮಗೆ ಏನು ಲೈಟ್ ಪೆನಿಟ್ರೇಷನ್ ಆಗಿರ್ಬೋದು ಹಾಗೆಯೇ ರೆಂಬೆ ಅಥವಾ ಬ್ರಾಂಚಸ್ ಆಗಿರ್ಬೋದು ಹಂಗೆ ಆಮೇಲೆ ಮತ್ತು ನಟ್ ಈಲ್ಡ್ ಅಂದರೆ ಏನು ನಾವು ಈಗ ಕಾಯಿ ಈಲ್ಡ್ ಇಳುವರಿ ಆಗಿರುತ್ತಲ್ಲ ಇದೆಲ್ಲ ನಮಗೆ ಯಥೇಚ್ಛವಾಗಿ ಪಡೆಯಬೋದಾಗಿರುತ್ತೆ. ಬೇರೆ ಬೆಳೆಗಳಲ್ಲಿ ಏನು ಕಾಡ್ತಾವಲ್ಲ ಈ ಕೀಟ ಮತ್ತು ರೋಗಗಳು ಈ ಒಂದು ಗೋಡಂಬಿ ಬೆಳೆಗೂ ಕಾಡ್ತಾವ? ತುಂಬ ಇದಕ್ಕೆ ಕಾಡುವಂತಹ ಒಂದು ಕೀಟ ಆದರೆ ಅದು ಒಂದು ನಾವು ಚಹಾ ಸೊಳ್ಳೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಟೀ ಮಸ್ಕಿಟೋ ಬಗ್ ಅಂತ ಹೇಳ್ತೀವಿ ಅಥವಾ ಚಹಾ ಸೊಳ್ಳೆ. ಇದು ನಮಗೆ ಹೊಸ ಚಿಗುರು ಬರುವಾಗ ಹಾಗೆಯೇ ಹೂ ಬಿಡುವಾಗ ಹಾಗೆಯೇ ಕಾಯಿ ಕಟ್ಟುವ ಹಂತಗಳಲ್ಲಿ ಇದರ ಬಾಧತೆ ತುಂಬ ಯಥೇಚ್ಛವಾಗಿ ಕಾಣ್ಬೋದು ಗೋಡಂಬಿಲಿ. ಆದ ಕಾರಣ ನಾವು ಇದಕ್ಕೆ ಏನಿಲ್ಲ ಅಂದ್ರೂ ಮೊನೋಕ್ರೋಟಪಸ್ 1.5 milliliters ಅಥವಾ ಕಾರ್ಬರಿಲ್ 2 grams ಇದರ ಒಂದು ಸೂಕ್ತವಾದ ನೀರಿನಲ್ಲಿ 1 liter ಮಿಶ್ರಣ ಮಾಡಿ ಸಿಂಪಡಿಸಿದ್ರೆ ಈ ಚಹಾ ಸೊಳ್ಳೆಯ ಬಾಧತೆಯನ್ನು ತಡಿಬೋದಾಗುತ್ತೆ. ಅದು ಬಿಟ್ಟರೆ ಇನ್ನು ರೋಗಗಳು ಅಂತ ಬಂದರೆ ಯಥೇಚ್ಛವಾಗಿ ಇದಕ್ಕೇನು ಅಂತ ಏನು ಬಾಧೆ ಬರಲ್ಲ ಈ ಚಹಾ ಸೊಳ್ಳೆ ಅಂತ ಒಂದು ಕೀಟ ಒಂದು ಬಿಟ್ಟರೆ ಇದನ್ನು ನಾವು ಮೊನೋಕ್ರೋಟಪಸ್ ಅಥವಾ ಕಾರ್ಬರಿರಲ್ಲಿ ಕಂಟ್ರೋಲ್ ಮಾಡ್ಬೋದಾಗುತ್ತೆ. ಈಗ ತಾವೇನು ಹೇಳಿದ್ರೆ ಅಲ್ಲಿ ಎಲ್ಲ ಒಂದು ಕ್ರಮಗಳನ್ನು ಬೇಸಾಯ ಕ್ರಮಗಳಿರ್ಬೋದು ನಿರ್ವಹಣಾ ಕ್ರಮಗಳಿರ್ಬೋದು ರೈತ ಬಾಂಧವರು ತಾವು ಹೇಳ್ದಂತೆ ಕೈಗೊಂಡ್ರೆ ಇಳುವರಿ ಯಾವ ರೀತಿ ಪಡಿಬೋದು ಅಂತ ಹೇಳ್ತೀರಾ? ಇದೊಂದು ಸುಧಾರಿತ ಬೇಸಾಯಗಳನ್ನ ಈಗ ನಾನೇನಿದೆ ಹೇಳಿದೆ ಇದನ್ನೆಲ್ಲ ನೀವು ಒಂದು ಕರೆಕ್ಟಾಗಿ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಸುಮಾರು ಒಂದು 5-6 ವರ್ಷಕ್ಕೆ ಒಂದು ಒಳ್ಳೆ ಫಸಲವನ್ನು ಗೋಡಂಬಿ ಅಥವಾ ಗೇರಲ್ಲಿ ತೆಗಿಬೋದಾಗುತ್ತೆ. ನಾವೇನಿಲ್ಲ ಅಂದರೂ ಪ್ರತಿ ಹೆಕ್ಟರ್ಗೆ ಒಂದು 50,000 ರೂಪಾಯಿ ಖರ್ಚಾಗ್ಬೋದಾಗುತ್ತೆ ಈ ಒಂದು ಕೃಷಿ ಮಾಡೋಕ್ಕೆ. ಒಂದು ಹೆಕ್ಟರ್ ಪ್ರದೇಶ ಅಂದರೆ 2.5 ಎಕರೆಯಲ್ಲಿ ಒಂದು 8-10 ವರ್ಷಗಳ ನಂತರ ಏನಿಲ್ಲ ಅಂದರೂ ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು 8-10 ಕೆಜಿ ಒಂದು ಮರದಿಂದ ನಾವು ಇಳುವರಿ ಪಡಿಬೋದಾಗಿರುತ್ತೆ. ಹಂಗೆ ಅದನ್ನು ನಾವು ಹೆಕ್ಟರಿಗೆ ಕನ್ವರ್ಟ್ ಮಾಡ್ಕೊತಾ ಹೋದರೆ 1.5 ಟನ್ ಅಥವಾ 1.5 ಟನ್ ಗೇರು ಬೀಜಗಳನ್ನ 1 ಹೆಕ್ಟರ್ ಪ್ರದೇಶದಲ್ಲಿ 5-6 ವರ್ಷ ಆದಮೇಲೆ ಅಥವಾ 8-10 ವರ್ಷ 5-6 ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗುತ್ತೆ. 8-10 ವರ್ಷ ಆದಮೇಲೆ ಈ 1.5 ಟನ್ ಅಥವಾ 1.5 ಟನ್ ಒಂದು ಹೆಕ್ಟರ್ ಪ್ರದೇಶದಲ್ಲಿ ತಗೋಬೋದು. ಸರಿ ಸುಮಾರು 1 ಮರಕ್ಕೆ 8 ಕೆಜಿ ಇಳುವರಿ ಖಂಡಿತವಾಗ್ಲೂ ಪಡಿಬೋದಾಗಿರುತ್ತದೆ. ಒಳ್ಳೆಯದು ಸರ್, ಈ ಗೋಡಂಬಿ ಬೇಸಾಯ ಕೈಗೊಳ್ಳೋದ್ರಿಂದ ಯಾವ ರೀತಿ ಮಾಡ್ಬೋದು ಮತ್ತು ಯಾವ ತಳಿಗಳನ್ನು ಬಳಸಬೇಕು ಮತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದರಿಂದ ಎಲ್ಲ ಮಾಡಿದ ಇಳುವರಿ ಯಾವ ರೀತಿ ಬರುತ್ತೆ ಇದರಿಂದ ಯಾವ ರೀತಿ ಲಾಭ ಆಗುತ್ತೆ ನಮ್ಮ ರೈತ ಬಾಂಧವರಿಗೆ ಅಂತ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಗೋಡಂಬಿ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಸಿಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಎಲ್ಲರಿಗೂ ಇಷ್ಟ ಧನರೇಖಾ, ಪ್ರತಿ ಮನದಲ್ಲೂ ಧನರೇಖಾ. ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. LIC ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ, ಪ್ರತಿ ಮನದಲ್ಲೂ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ, ಷರತ್ತುಗಳು ಅನ್ವಯ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಂಧವರೇ, ಗಮನಿಸಿ, ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ದಾವಣಗೆರೆ ಜಿಲ್ಲೆಗೆ ಸಿರಿಧಾನ್ಯ ಬೆಳೆಗಳು ಆಯ್ಕೆಯಾಗಿವೆ. ಜಿಲ್ಲೆಯಲ್ಲಿ ಹೊಸದಾಗಿ ಸ್ಥಾಪಿಸುವ ಸಿರಿಧಾನ್ಯ ಆಧಾರಿತ ಸಂಸ್ಕರಣಾ ಘಟಕಗಳು ಹಾಗೂ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಇತರೆ ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಉನ್ನತೀಕರಣ ಹಾಗೂ ವಿಸ್ತರಣೆಗೆ ಈ ಯೋಜನೆಯು ಅತ್ಯುತ್ತಮ ಅವಕಾಶವನ್ನು ಕಲ್ಪಿಸುತ್ತದೆ. ಈ ಯೋಜನೆಯಡಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳಿಗೆ ಬೆಂಬಲ ನೀಡಲು ಕೇಂದ್ರ ಸರ್ಕಾರದಿಂದ 35% ಸಾಲ ಸಂಪರ್ಕಿತ ಸಹಾಯಧನವನ್ನು ನೀಡಲಾಗುತ್ತಿದ್ದು, ಈ ಯೋಜನೆಗೆ ರಾಜ್ಯ ಸರ್ಕಾರವು ಇನ್ನೂ ಹೆಚ್ಚಿನ ಒತ್ತು ನೀಡಬೇಕೆಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರದ 35% ಸಹಾಯಧನದ ಜೊತೆಗೆ 15% ಹೆಚ್ಚುವರಿ ಸಹಾಯಧನವನ್ನು ನೀಡಲು ಪರಿಷ್ಕೃತ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದು, ಪ್ರಸ್ತುತ ಯೋಜನೆಯಡಿಯಲ್ಲಿ ಕಿರು ಆಹಾರ ಉದ್ಯಮಗಳನ್ನು ಸ್ಥಾಪಿಸಲು ಇಚ್ಛಿಸುವ ಅರ್ಹ ಫಲಾನುಭವಿಗಳಿಗೆ 50% ಸಾಲ ಸಂಪರ್ಕಿತ ಸಹಾಯಧನ ಸಿಗಲಿದೆ. ಆಹಾರ ಸಂಸ್ಕರಣೆಯಲ್ಲಿ ಆಸಕ್ತಿ ಇರುವ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳು, ರೈತ ಉತ್ಪಾದಕ ಕಂಪನಿಗಳು, ಸ್ವಸಹಾಯ ಸಂಘಗಳು, ಸಹಕಾರಿ ಸಂಘಗಳು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದ್ದು, ಯೋಜನೆಯಡಿ ಅರ್ಜಿ ಸಲ್ಲಿಸಲು ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಮಂತ್ರಾಲಯ PMFME ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞರ ಮೊಬೈಲ್ ಸಂಖ್ಯೆ 8277931105 ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ

ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯಲ್ಲಿ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಆಲಿಸುತ್ತಿದ್ದೀರಿ. ಸೌತೆಕಾಯಿ 1,800 ರಿಂದ 1,600 ರೂಪಾಯಿಗಳಾದರೆ, ದ್ರಾಕ್ಷಿ 3,000 ರಿಂದ 3,800 ರೂಪಾಯಿ, ಅವರೆಕಾಯಿ 1,800 ರಿಂದ 2,200 ರೂಪಾಯಿ, ಹಸಿರು ಮೆಣಸಿನಕಾಯಿ 4,500 ರಿಂದ ಗರಿಷ್ಠ 5,000 ರೂಪಾಯಿ, ಕರಬೂಜ 1,800 ರಿಂದ 2,500 ರೂಪಾಯಿ, ನವಿಲುಕೋಸು 1,000 ರಿಂದ 1,400, ಬೆಂಡೆಕಾಯಿ 1,800 ರಿಂದ 2,200 ರೂಪಾಯಿ, ನಿಂಬೆಹಣ್ಣು 2,100 ರಿಂದ 2,400, ಮೆಕ್ಕೆಜೋಳ ಸ್ಥಳೀಯ 1,552 ರಿಂದ ಗರಿಷ್ಠ 1,970 ರೂಪಾಯಿ, ಮೆಕ್ಕೆಜೋಳದಲ್ಲಿ ಜೋಳದ ಅರಳು ಕನಿಷ್ಠ ಮತ್ತು ಗರಿಷ್ಠ 3,486 ರೂಪಾಯಿಗಳು, ಮೂಸುಂಬಿ 2,500 ರಿಂದ 3,000 ರೂಪಾಯಿಗಳಾದರೆ, ಈರುಳ್ಳಿ 500 ರಿಂದ 2,150 ರೂಪಾಯಿ, ಕಿತ್ತಳೆ ಕನಿಷ್ಠ 2,500 ರಿಂದ ಗರಿಷ್ಠ 3,000 ರೂಪಾಯಿ, ಭತ್ತ 1,800 ರಿಂದ 2,000 ರೂಪಾಯಿ, ಪಪ್ಪಾಯಿ